ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 39. ಬಹುಭಾಷಾ ಭಾರತಿ. ಮೈಸೂರು ಮಹಾರಾಜರ ಸೇವೆಯಲ್ಲಿ ರೇಂಜರ್ ಆಗಿದ್ದು ಮುಂದೆ ಮೈಸೂರು ಮೃಗಾಲಯದ ಮೇಲ್ವಿಚಾರಕರಾಗಿದ್ದ ನಮ್ಮ ಮನಮೋಹನ ಅಂಕಲ್ ಹಾಗೂ ಅವರ ಮೈಸೂರು ಖೆಡ್ಡಾ ಬಗ್ಗೆ ತರಂಗದಲ್ಲಿ ಮುಖಪುಟ ಲೇಖನ ಪ್ರಕಟವಾದ ಸಮಯವದು. ಮತ್ತನಿತರಲ್ಲೇ ಕಾಕನಕೋಟೆ ಸಿನಿಮಾ ಮಾಡುವ ಯೋಜನೆಯೊಂದಿಗೆ ತನ್ನನ್ನು ಸಂಪರ್ಕಿಸಲಾದ ಬಗ್ಗೆ ಅಂಕಲ್ ನನಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದರು. ಮೈಸೂರಿನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಕ್ವಾರ್ಟರ್ಸ್ನಲ್ಲಿ ಸಕುಟುಂಬ ವಾಸವಾಗಿದ್ದ ಅಂಕಲ್ ಮಹಾರಾಜರಂತೆ ಉನ್ನತಾಕಾರದ ದೃಢಕಾಯರು. ಅವರ ದನಿ ಮಾತುಕತೆ ಮಾತ್ರ ಬಹಳ ಮಿದು, ಅಷ್ಟೇ ಹಾಸ್ಯಮಯ. ತಮ್ಮಂತೆ ಗುಂಡಗೆ ಚೆಲುವೆಯರು ಆಗಿದ್ದ ತಮ್ಮ ಹೆಣ್ಮಕ್ಕಳಿಗೆ ಮಳೆ ಸುರಿಯುವಾಗ ಅದರ ಹನಿಗಳೆಡೆಯಿಂದ ತೂರಿಕೊಂಡು ಹೋಗುವಷ್ಟು ತೆಳ್ಳಗಾಗಬೇಕೆಂಬ ಆಶೆ ಎಂದಂದು ನಗಿಸುತ್ತಿದ್ದರು. ನನ್ನ ತಮ್ಮ ಮುರಳಿ ತನ್ನ ಕಾಲೇಜು ದಿನಗಳಲ್ಲಿ ಹಾಗೂ ಗೆಳತಿ ದಯಾ ಸ್ನಾತಕೋತ್ತರ ವಿದ್ಯಾಭ್ಯಾಸ ಕಾಲದಲ್ಲಿ ಮೈಸೂರಿನ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದರು. ನಿವೃತ್ತರಾದ ಬಳಿಕ ನಗರದ ಬಡಾವಣೆಯೊಂದರಲ್ಲಿ ಮನೆ ಮಾಡಿಕೊಂಡ ಅಂಕಲ್ ಮತ್ತೆ ಅದನ್ನು ತ್ಯಜಿಸಿ ಬೆಂಗಳೂರಿಗೆ ಬಂದು ನೆಲೆಸಿದರು. ವೃತ್ತಿ ಜೀವನದಲ್ಲಿ ವ್ಯಸ್ತರಾಗಿದ್ದ ಕಾಲದಲ್ಲಿ ಅವರು ಏರ್ಪಡಿಸಿದ ಖೆಡ್ಡಾಗಳ ಸಂದರ್ಭ ಮಹಾರಾಜರೊಡನೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳೊಡನೆ, ಸರಕಾರಿ ಅಧಿಕಾರಿಗಳೊಡನೆ, ಕಾಡಿನ ಒಡನಾಡಿಗಳೊಡನೆ ಅವರಿರುವ ಅಮೂಲ್ಯ ಹಳೆ ಫೋಟೋಗಳ ನಿಧಿಯನ್ನು ಅವರ ಮಕ್ಕಳು ತಂದೆಯ ನಿಧನಾನಂತರ ನನಗೆ ಕಳುಹಿಸಿಕೊಟ್ಟರು. ಅಸೌಖ್ಯದಿಂದ ಧರ್ಮಪತ್ನಿ ಅಗಲಿದ ಬಳಿಕ ಅಂಕಲ್ ಹೆಚ್ಚು ಕಾಲ ಇರದಾದರು. ಬೆಳಿಗ್ಗೆ ಎಂದಿನಂತೆ ವಾಯುವಿಹಾರಕ್ಕೆ ಹೋದಲ್ಲಿ ಹೃದಯಾಘಾತವಾಗಿ ನಮ್ಮನ್ನಗಲಿದರು. ಜೀವಮಾನದ ಬಹುಕಾಲವನ್ನು ಪ್ರಕೃತಿಯ ಮಡಿಲಲ್ಲಿ ಕಳೆದ ಅಂಕಲ್ ಕೊನೆಗಾಲದಲ್ಲಿ ಕೋಣೆಯ ಗೋಡೆಗಳೊಳಗೆ ಬಂದಿಯಾಗದೆ ಪ್ರಕೃತಿಯ ಮಡಿಲಲ್ಲೇ ಪ್ರಕೃತಿಯಲ್ಲಿ ಲೀನವಾದುದು ನಿಜಕ್ಕೂ ಸೂಕ್ತವಾಗಿದೆ. 2015 ಫೆಬ್ರವರಿಯಲ್ಲಿ ಸ್ಪಾರೋ ಅಂದರೆ ಸೌಂಡ್ ಆ್ಯಂಡ್ ಪಿಕ್ಚರ್ ಆರ್ಕೈವ್ ಫಾರ್ ರಿಸರ್ಚ್ ಆನ್ ವಿಮೆನ್ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಲುವಾಗಿ ಮಹಾರಾಷ್ಟ್ರದ ಕರ್ಜತ್ನಲ್ಲಿ 2 ದಿನಗಳ ಮಹಿಳಾ ಸಾಹಿತ್ಯ ಸಮಾವೇಶವೊಂದನ್ನು ಏರ್ಪಡಿಸಲಾಗಿತ್ತು. ಕನ್ನಡದ ಬರಹಗಾರರಾಗಿ ಡಾಕ್ಟರ್ ಗಿರಿಜಾಶಾಸ್ತ್ರಿ, ತುಳಸಿ ವೇಣುಗೋಪಾಲ್ ಹಾಗೂ ನಾನು ಆಮಂತ್ರಿತರಾಗಿದ್ದೆವು. ಹಿಂದಿ, ಮರಾಠಿ, ಇಂಗ್ಲಿಷ್, ತಮಿಳು, ಗುಜರಾತಿ ಮತ್ತು ಮಣಿಪುರಿ ಭಾಷಾ ಲೇಖಕಿಯರು ನಮ್ಮೊಡನಿದ್ದರು. ಸಮಾವೇಶದ ವಿಷಯ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಎಂದಾಗಿತ್ತು. ಆತ್ಮಕಥನ ಹಾಗೂ ಕತೆ ಕವನಗಳ ಹಿನ್ನೆಲೆಯಲ್ಲಿ ಮಹಿಳೆಯರ ಬದುಕು ಬರಹದ ಬಗ್ಗೆ ಮಾತುಕತೆ ಮತ್ತು ಚರ್ಚೆ ಸಮಾವೇಶದ ಉದ್ದೇಶವಾಗಿತ್ತು. ಕರ್ಜತ್ನಲ್ಲಿ ನಟಿ ರಾಮೇಶ್ವರಿಯ ನಿಂಬಾಡ ರಿಸಾರ್ಟ್ಗೆ ಯೋಜಿತ ಬಸ್ 3 ಗಂಟೆಗಳಲ್ಲಿ ನಮ್ಮನ್ನು ತಲುಪಿಸಿತು. ಸ್ಪಾರೋ ಸಂಸ್ಥಾಪಕಿ ನಿರ್ದೇಶಕಿ CN ಲಕ್ಷ್ಮಿ ತನ್ನ ತಂಡದೊಂದಿಗೆ ನಮ್ಮನ್ನು ಎದುರುಕೊಂಡರು. ಪ್ರವೇಶದಲ್ಲೇ ಸಮಾವೇಶದಲ್ಲಿ ಭಾಗವಹಿಸುವ ಎಲ್ಲ ಲೇಖಕಿಯರ ಪೋರ್ಟ್ರೇಟ್ಗಳ ಬ್ಯಾನರ್ಗಳು ನಮ್ಮನ್ನು ಎದುರುಗೊಂಡವು. ಒಳಗೆ ಹಾಲ್ನ ಗೋಡೆಗಳಲ್ಲಿ ಒಬ್ಬೊಬ್ಬರದಾಗಿ ಕಿರುಪರಿಚಯದೊಡನೆ ಫಲಕಗಳು ಪ್ರದರ್ಶಿತವಾಗಿದ್ದುವು. ನಮ್ಮೆಲ್ಲರ ಪರಸ್ಪರ ಸಂವಹನಕ್ಕೆ ಇದು ಒಳ್ಳೆಯ ಸಾಧನವಾಯಿತು. ಎಲ್ಲವನ್ನೂ ಅಚ್ಚುಕಟ್ಟಾಗಿ ಸ್ಪಾರೋ ತಂಡ ನಿಯೋಜಿಸಿತ್ತು. ದುಲ್ಹನ್ ವಹಿ ಜೋ ಪಿಯಾಮನ್ ಭಾಯೆ ಚಿತ್ರದ ನಾಯಕಿ ನಟಿಯಾಗಿ ನಮ್ಮೆಲ್ಲರ ಮನದಲ್ಲಿ ಉಳಿದಿದ್ದ ರಾಮೇಶ್ವರಿ ಸೌಹಾರ್ದ ಭೇಟಿ ನೀಡಿ ನಮ್ಮೆಲ್ಲರನ್ನು ಖುಷಿಪಡಿಸಿದರು. ನಿಂಬಾಡಾದ ನಿಂಬೂ ಶರಬತ್ ಮತ್ತು ಪಾವ್ಭಾಜಿ, ಕಾಫಿ, ಚಾ ನಮ್ಮ ಹೊಟ್ಟೆಗಳನ್ನು ತಣಿಸಿದ ಮೇಲೆ ಪರಸ್ಪರ ಪರಿಚಯಿಸಿಕೊಳ್ಳುವ ಇಂಟ್ರೊಡಕ್ಟರಿ ಸೆಕ್ಷನ್ ನಡೆಯಿತು. ನಂತರ ಕಲಾವಿದೆ ಜಿ ಮಾಲತಮ್ಮ ಬಗ್ಗೆ ಡಾಕ್ಯುಮೆಂಟರಿ ಪ್ರದರ್ಶಿತವಾಯಿತು. ಪರದೆಯ ಮೇಲೆ ಅಂದಿನ ರಂಗಸಜ್ಜಿಕೆಯಲ್ಲಿ ಬಿ ಜಯಶ್ರೀ ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಮಾಲತಮ್ಮ ಸಂದರ್ಶನದ CD ಟ್ರಾನ್ಸ್ಕ್ರಿಪ್ಷನ್ ಮಾಡಿದ್ದ ನನಗೆ ಕವಿಯುತ್ತಿದ್ದ ಮುಸ್ಸಂಜೆಯಲ್ಲಿ ತಾರಸಿಯ ಮೇಲಿನ ಈ ಪ್ರದರ್ಶನ ಮೈ ನವಿರೇಳಿಸಿತು. ಮೂವರಿಗೊಂದರಂತೆ ವಿವಿಧ ಭಾಷೆಗಳ 25 ಲೇಖಕಿಯರಿಗೆ ರೂಮ್ಗಳು ಅಲಾಟ್ ಆಗಿದ್ದವು. ನಾವು ಕನ್ನಡದವರು ಒಬ್ಬರಿಗೊಬ್ಬರು ಅಂಟಿಕೊಂಡೇ ಇರುತ್ತೇವೆಂದು ಮೇಡಮ್ ಲಕ್ಷ್ಮಿ ನಮ್ಮನ್ನು ಬೇರ್ಪಡಿಸಿದ್ದರು. ನಮ್ಮ ಬೇಡಿಕೆಗೆ ತನಗೆ ಕಿವುಡು ಎನ್ನುತ್ತಾ ಹೊರಟು ಹೋದರು. ತಮಿಳಿನ ಪುದಿಯಾ ಮಾಧವಿ ಹಾಗೂ ಮರಾಠಿಯ ಸವಿತಾ ದಾಮ್ಲೆ ನನಗೆ ಜೊತೆಯಾದರು. ಬೆಳಿಗ್ಗೆ ಬೇಗನೆದ್ದು ಗಿರಿಜಾ, ತುಳಸಿ ಹಾಗೂ ನಾನು ಕರ್ಜತ್ನ ಗುಡ್ಡಗಳಲ್ಲಿ ವಾಕಿಂಗ್ ಹೋಗಿ ಬಂದೆವು. ಎಂದೂ ಸೀರೆ ಬಿಟ್ಟು ಬೇರೆ ಉಡುಪು ತೊಡದ ನನಗೆ ತುಳಸಿ ಪಟ್ಟು ಹಿಡಿದು ವಾಕಿಂಗ್ಗೆ ಅದೇ ಹಿತವೆಂದು ತನ್ನ ಪಂಜಾಬಿ ಡ್ರೆಸ್ ತೊಡಿಸಿಯೇ ಬಿಟ್ಟಳು. ಸೊಗಸಾದ ಹಳ್ಳಿಯ ವಾತಾವರಣ, ಮಾವಿನ ತೋಪುಗಳು, ಸ್ಥಳ ಕೊಂಡವರು ಕಾಂಪೌಂಡ್ ಗೋಡೆ ಕಟ್ಟಿಸಿಟ್ಟ ಖಾಲಿ ನಿವೇಶನಗಳೇ ಎಲ್ಲೆಲ್ಲೂ ಕಾಣಿಸುತ್ತಿದ್ದವು. ಸುತ್ತಾಡುತ್ತಾ ಹೋದ ನಾವು ಈ ಗೋಡೆಗಳಿಂದಾಗಿ ಹಿಂದಿರುಗುವ ದಾರಿ ಕಾಣದೆ ಪರದಾಡಿದ್ದು ಆಯಿತು. ಕೊನೆಗೂ ಒಂದೆಡೆ ಎತ್ತು ಬಿಚ್ಚಿ ಬಂಡಿ ಇಳುಹಿತ ಪುಟ್ಟ ಗುಡಿಸಲೊಂದರಲ್ಲಿ ವಿಚಾರಿಸಿ ದಾರಿ ಕಂಡುಕೊಂಡೆವು. ನಿಂಬಾಡ ತಲುಪುವಾಗ ಅದಾಗಲೇ ಉಪಾಹಾರ ಶುರುವಾಗಿತ್ತು. ಒಳ ಬಂದಾಗ ಪುನಃ ಒಂದಾದಿರಾ ಎಂದು ಮೇಡಮ್ ಲಕ್ಷ್ಮಿ ಹುಸಿಯೇ ಗದರಿದರು. ಹಾಗೂ ನನ್ನ ಹೊಸ ಅವತಾರವನ್ನು ಕಂಡು ಸಂತೋಷದಿಂದ ಅಪ್ಪಿಕೊಂಡರು. ಸೆಷನ್ ಆರಂಭವಾದಾಗ ಅಲ್ಲಿ ಸಂಪೂರ್ಣ ಸಾಹಿತ್ಯಿಕ ವಾತಾವರಣವಿತ್ತು. ಲಕ್ಷ್ಮಿ ಸಂವಹನ ಆರಂಭಿಸಿ ಅನುಗಳಿಸಿದಂತೆ ತಮ್ಮ ಕಥೆ, ಕವನ, ಆತ್ಮಕಥನ ಪ್ರಸ್ತುತಪಡಿಸುವ ಲೇಖಕಿಯರ ಪ್ರಸ್ತುತಿ ಪಕ್ಕದ ಪರದೆಯಲ್ಲಿ ಮೂಡತೊಡಗಿತು. ಇದು ಸಾಧ್ಯವಾಗುವಂತೆ ಲೇಖನಗಳನ್ನು ಪೂರ್ವಭಾವಿಯಾಗಿ ನಮ್ಮಿಂದ ಪಡೆಯಲಾಗಿತ್ತು. ಪ್ರಸ್ತುತಪಡಿಸಲಾಗುವ ಎಲ್ಲ ಬರಹಗಳನ್ನು, ಸಂಕಲಿಸಿದ ಫೈಲ್ಗಳನ್ನು ಎಲ್ಲರಿಗೂ ನೀಡಲಾಗಿತ್ತು. ತಮಿಳಿನ ದಮಯಂತಿ, ಪದ್ಮಜಾ ನಾರಾಯಣನ್ ಮತ್ತು ಪುದಿಯ ಮಾಧವಿಯರ ಪ್ರಸ್ತುತಿಯ ಬಳಿಕ ನಮ್ಮ ಕನ್ನಡದ ಸರದಿ ಆರಂಭ ಆದಾಗ ನನ್ನ ಸರದಿ ಮಯೂರದಲ್ಲಿ ಪ್ರಕಟವಾಗಿದ್ದ ನನ್ನ ಪ್ರಸ್ಥಾನ ಕಥೆಯನ್ನು ಇಲ್ಲಿ ಪ್ರಸ್ತುತಪಡಿಸಲೆಂದು ನಾನು ಇಂಗ್ಲಿಷ್ಗೆ ಅನುವಾದಿಸಿ ಎಕ್ಸಿಟ್ ಎಂದು ಶೀರ್ಷಿಕೆ ಇತ್ತಿದ್ದೆ. ಸಮಯ ಹೊಂದಿಸಿ ಸ್ವಲ್ಪ ಮೊಟಕುಗೊಳಿಸಿ ಅಲ್ಲಿ ಓದಿದೆ. ಡೌನ್ ಮೆಮೊರಿ ಲೇನ್ ನನ್ನ ಆತ್ಮಕಥನ. ಅದಕ್ಕೆ ಪೂರಕವಾಗಿ ಮೇಡಮ್ ಲಕ್ಷ್ಮಿ ಪ್ರಶ್ನೆಗಳನ್ನು ಕೇಳಿದ್ದರು. ಪ್ರತಿ ಪ್ರಸ್ತುತಿಯ ಬಳಿಕ ಸಂವಾದವಿತ್ತು. ತಮಿಳು ಕನ್ನಡವಲ್ಲದೆ ಇಂಗ್ಲಿಷ್ ಲೇಖಕಿಯರು ಮೇನಕಾ ಶಿವದಾಸಾನಿ ಮತ್ತು ಅಂಜಲಿ ಪುರೋಹಿತ್, ಮಣಿಪುರಿ ಲೇಖಕಿ ಯೋಂಕೋಮ್ ಇಂದಿರಾ, ಗುಜರಾತಿಯ ಪುಷ್ಪಾ ಮೆಹ್ತಾ ಮತ್ತು ಗೀತಾ ನಾಯಕ್, ಹಿಂದಿಯ ಸುಧಾ ಅರೋರಾ ಹಾಗೂ ಮರಾಠಿಯ ಊರ್ಮಿಳಾ ಪವಾರ್, ಆಶಾಲತಾ ಕಾಂಬ್ಳೆ ಮತ್ತು ಸವಿತಾ ದಾಂಬ್ಳೆ ಈ ಎರಡು ದಿನಗಳಲ್ಲಿ ಇಲ್ಲಿ ತಮ್ಮ ಬರಹ ಹಾಗೂ ಕಥನಗಳನ್ನು ಪ್ರಸ್ತುತಪಡಿಸಿದವರು. ರಂಗಕಲಾವಿದರು ಲೇಖಕಿಯರೂ ಆದ ಸುಷ್ಮಾ ದೇಶಪಾಂಡೆ ಮತ್ತು ಅನಿತಾ ದೇಸಾಯಿ ಎರಡು ದಿನಗಳ ಸಾಹಿತ್ಯೋತ್ಕರ್ಷಕ್ಕೆ ರಂಗು ತುಂಬಿದವರು. ಯೋಂಕೋಮ್ ಇಂದಿರಾ ಅವರು ತಮ್ಮ ಸತ್ಯಹರಿಶ್ಚಂದ್ರದ ತಾರಾಮತಿ ವಿಲಾಪದಿಂದ ಎಲ್ಲರ ಮನಸೂರೆಗೈದರು. ನನ್ನನ್ನು ಬಹಳವಾಗಿ ಹಚ್ಚಿಕೊಂಡ ಅವರಿಂದ ಆಗಾಗ ಪ್ರೀತಿಯ ಫೋನ್ ಕರೆ ಬರುತ್ತಿರುತ್ತದೆ. ಇಳಿಸಂಜೆ ಹೊತ್ತಲ್ಲಿ ಮೇಲೆ ತಾರಸಿಯಲ್ಲಿ ಮರಾಠಿ ಲೇಖಕಿ ಊರ್ಮಿಳಾ ಪವಾರ್ ಅವರ ಆತ್ಮಕಥನ ಆಯದಾನ್ ದ ವ್ಯೂ ಆಫ್ ಮೈ ಲೈಫ್ ಸುಷ್ಮಾ ದೇಶಪಾಂಡೆ ಬಳಗದಿಂದ ಅತ್ಯಂತ ಚಲೋದಾಗಿ ಪ್ರಭಾವಪೂರ್ಣವಾಗಿ ನಾಟಕ ರೂಪದಲ್ಲಿ ಪ್ರದರ್ಶಿಸಲ್ಪಟ್ಟಿತು. ದಲಿತ ಬದುಕಿನ ಕಥನವುಳ್ಳ ಬಹಳಷ್ಟು ಮನ್ನಣೆ ಪ್ರಶಸ್ತಿ ಪಡೆದ ಕೃತಿ ಆಯದಾನ್. ದಿನದ ಕೊನೆಯ ಊಟ, ಸಂತೋಷಕೂಟಗಳ ಕೊನೆಗೆ ಈಜ ಬಯಸುವವರಿಗೆ ಈಜುಕೊಳ ತೆರವಿತ್ತು. ತಡರಾತ್ರಿಯವರೆಗೂ ಮಾತುಕತೆಗಳು ಸಾಗಿದವು. ಮರುಬೆಳಗು ಆ ದಕ್ಷ ನಿರ್ವಹಣೆಯ ಉತ್ಸಾಹಪೂರ್ಣ ಸ್ಪಾರೋ ತಂಡದಿಂದ ಬೀಳ್ಕೊಂಡು ಹೊರಡುವಾಗ ನಾವು ನಿಜಕ್ಕೂ ಅನುಭವ ಸಂಪನ್ನರಾಗಿದ್ದೆವು. ಸ್ಪಾರೋಗಾಗಿ ಟ್ರಾನ್ಸ್ಲೇಷನ್ ಮಾಡುತ್ತಿದ್ದಾಗ ಅಲ್ಲಿನ ಕನ್ನಡ ವಿಭಾಗದ ನಿರ್ವಾಹಕಿಯಾಗಿದ್ದ ನಮ್ಮ ತುಳಸಿ ವೇಣುಗೋಪಾಲ್ ಅಲ್ಲಿ ಕಂಪ್ಯೂಟರ್ ಉಪಯೋಗಿಸುವುದನ್ನು ಕಂಡು ನಾನು ಗಣಕದತ್ತ ಆಕರ್ಷಿತಳಾಗಿದ್ದೆ. ಟೈಪಿಂಗ್ ಎಂದೂ ಕಲಿತಿರದಿದ್ದರೂ ಮನೆಯಲ್ಲಿದ್ದ ಕಂಪ್ಯೂಟರ್ನಲ್ಲಿ ಸುಲಭವಾಗಿ ಮೇಲ್ ಮಾಡತೊಡಗಿದೆ. ಅದುವರೆಗಿನ ಕಾಯುವಿಕೆ ಇಲ್ಲವಾಗಿ ತಕ್ಷಣ ಗಮ್ಯ ತಲುಪುವ ಇಮೇಲ್ ನನಗೆ ತುಂಬ ಪ್ರಿಯವಾಯಿತು. ನುಡಿ ಉಪಯೋಗಿಸುವ ಬಗ್ಗೆ ಆತ್ಮೀಯ ಕೆಟಿ ಗಟ್ಟಿ ಅವರ ಒತ್ತಾಸೆಗೆ ಸರಿಯಾಗಿ ಕೆಂಡಸಂಪಿಗೆಯ ಅಬ್ದುಲ್ ರಶೀದ್ ನುಡಿ ಲಿಂಕ್ ಕಳುಹಿಕೊಟ್ಟರು. ಗಟ್ಟಿಯವರಂದಂತೆ ನುಡಿ ಅರ್ಧ ಗಂಟೆಯಲ್ಲೇ ಕರಗತವಾಯಿತು. ತುಷಾರ್ ಕೆಲಸದ ನಿಮಿತ್ತ ತನ್ನ ಅಮೆರಿಕಾ ಭೇಟಿಯಲ್ಲಿ ಡಿಜಿಟಲ್ ಕ್ಯಾಮರಾವೊಂದನ್ನು ತಂದಿತ್ತಾಗ ಕೆಂಡಸಂಪಿಗೆಗೆ ಚಿತ್ರಲೇಖನ ಬರೆದು ಕಳುಹುವುದು ಮತ್ತೂ ಸುಲಭವಾಯಿತು. ಅದುವರೆಗೆ ನನಗೆ ಬಹುಪ್ರಿಯವಾಗಿ ಎಂದೂ ದೂರಾಗದೆಂದುಕೊಂಡ ಪೆನ್ ಬಳಕೆ ದೂರವಾಯಿತು. 2003 ಫೆಬ್ರವರಿಯಲ್ಲಿ ಮುಂಬೈ ಯೂನಿವರ್ಸಿಟಿ ಕನ್ನಡ ವಿಭಾಗದ ಡಾಕ್ಟರ್ ತಾಳ್ತಜೆ ವಸಂತಕುಮಾರರ ಮನೆಯಲ್ಲಿ ಅಸ್ತಿತ್ವಕ್ಕೆ ಬಂದ ನಮ್ಮ ಸೃಜನಾ ಬಳಗದ ಸಂಸ್ಥಾಪಕಿ ಹಿರಿಯರಾದ ಡಾಕ್ಟರ್ ಸುನೀತಾ ಶೆಟ್ಟಿಯವರು. ಮರಾಠಿ ಸಾಹಿತಿ ಊರ್ಮಿಳಾ ಪವಾರ್ ಅವರಿಂದ ಉದ್ಘಾಟನೆಗೊಂಡ ಸೃಜನಾ ವರ್ಷವೊಂದರಲ್ಲೇ ತನ್ನ ಸದಸ್ಯರ ಪ್ರಥಮ ಕೃತಿಯಾಗಿ ಕತೆ ಹೇಳೆ ಕಥಾ ಸಂಕಲನವನ್ನು ಹೊರತಂದಿತು. ಉಮಾರಾವ್ ಅವರ ಮುನ್ನುಡಿ ಹಾಗೂ ನಮ್ಮ ಮಹಾನ್ ಕಥೆಗಾರ ಯಶವಂತ ಚಿತ್ತಾಲರ ಬೆನ್ನುಡಿಯೊಂದಿಗೆ ಹೊರಬಂದ ಈ ಸಂಕಲನದಲ್ಲಿ 15 ಲೇಖಕಿಯರ 15 ಕಥೆಗಳಿದ್ದವು. ಮತ್ತೆರಡು ವರ್ಷಗಳಲ್ಲಿ 17 ಲೇಖಕಿಯರ ಸಾಹಿತ್ಯಿಕ ಲೇಖನಗಳ ಸಂಕಲನ ಬೆಳಕಿನೆಡೆಗೆ ಪ್ರಕಟವಾಯಿತು. ಇನ್ನೆರಡು ವರ್ಷಗಳಲ್ಲಿ ಡಾಕ್ಟರ್ ತಾಳ್ತಜೆ ವಸಂತಕುಮಾರರಿಗೆ ಬೀಳ್ಕೊಡುಗೆ ಗೌರವಾರ್ಥ ನುಡಿನಮನ ಎಂಬ ಕಿರು ಸಂಕಲನವನ್ನು ಸಮರ್ಪಿಸಿತು. ಕಥಾಕಮ್ಮಟ, ಕಾವ್ಯಕಮ್ಮಟಗಳನ್ನು ನಡೆಸಿದಂತೆ ಅನುವಾದ ಅಕಾಡೆಮಿಯೊಡನೆಗೂಡಿ ಅನುವಾದ ಕಮ್ಮಟವನ್ನು ನಡೆಸಿ ಅನುವಾದಿತ ಕತೆ ಕವನಗಳ ಸಂಕಲನ ಮುಂಬೈ ಬಿಂಬ ಕೃತಿಯನ್ನು ಹೊರತಂದಿತು. ಡಾಕ್ಟರ್ ಸುನೀತಾ ಶೆಟ್ಟಿ ಅವರ ಉತ್ಸಾಹ ಮಾರ್ಗದರ್ಶನದಿಂದ ಹೊಸಬರನ್ನು ಸೃಜನಾದ ತೆಕ್ಕೆಗೆ ತಂದುಕೊಂಡು ರಚಿಸಿದ 33 ಕಥಾನಕಗಳ ಸಂಕಲನ ಹಚ್ಚಿಟ್ಟ ಹಣತೆಗಳು 2014 ಬೆಳಕು ಕಂಡಿತು. ನಮ್ಮವರೇ ಆದ ಜಯಂತ್ ಕಾಯ್ಕಿಣಿ ಅವರು ನಮ್ಮ ಕೋರಿಕೆಯಂತೆ ಕೃತಿಯನ್ನೋದಿ ಬರೆದಿತ್ತ ಬೆನ್ನುಡಿ ಮುಕ್ತ ಸ್ವರಗಳ ಸಿಂಫನಿ ಸೃಜನಾ ಬಗ್ಗೆ ಅವರ ಪ್ರೀತ್ಯಭಿಮಾನದ ದ್ಯೋತಕವೇ ಆಗಿದೆ. ಸೃಜನಾ ತನ್ನ ಮಹತ್ವಾಕಾಂಕ್ಷೆಯ ಈ ಕೃತಿಯನ್ನು ಅಗಲಿದ ತನ್ನ ಪ್ರೇರಕ ಶಕ್ತಿ ಯಶವಂತ ಚಿತ್ತಾಲರಿಗೆ ಸಮರ್ಪಿಸಿದೆ. ಹಚ್ಚಿಟ್ಟ ಹಣತೆಗಳು ವಿದ್ವಜ್ಜನರ ವಿಮರ್ಶಕರ ಮೆಚ್ಚುಗೆ ಗಳಿಸಿತು. ಆದರೆ ಉಚಿತವಾಗಿಯೇ ಡಾಕ್ಟರ್ ಸುನಿತಾ ಶೆಟ್ಟಿ ಅವರ ಜನ್ಮದಿನದ ಕೊಡುಗೆಯಾಗಿ ನೀಡಲೆಂದು 300 ಪ್ರತಿಗಳಷ್ಟೇ ಅಚ್ಚಾಗಿದ್ದ ಈ ಮಹತ್ವದ ಕೃತಿ ನಾಡಿನಾದ್ಯಂತ ಓದುಗರಿಗೆ ಲಭ್ಯವಾಗುವಂತೆ ಮಾರಾಟಕ್ಕಾಗಿ ಇರಬೇಕಿತ್ತು ಎಂಬ ಮಾತು ಅಡಿಗಡಿಗೆ ಕೇಳಿಬಂದಿದೆ. ಪ್ರಕಾಶಕರು ಸಿಕ್ಕಿದಾಗ ಮುಂದೆಂದಾದರು. 2014 ಸೃಜನಾ ಬಳಗ ಬಹುಭಾಷಾ ಜಾನಪದ ವಿಚಾರಗೋಷ್ಠಿಯೊಂದನ್ನು ಆಯೋಜಿಸಿತು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಕೊಡವ, ಬೋವಿ ಮಲಯಾಳ ಭಾಷೆಗಳ ಜಾನಪದ ಸಂಪತ್ತಿನ ಬಗ್ಗೆ ಸಂಶೋಧನಾತ್ಮಕ ವಿಚಾರಗಳನ್ನು ಪ್ರಸ್ತುತಪಡಿಸಲಾಯಿತು. ಅಂದಿನ ಈ ಜಾನಪದ ನಿಧಿಯನ್ನು ಪುಸ್ತಕವಾಗಿ ಸಂಕಲಿಸಿ ಮಹಿಳಾ ಜಾನಪದ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಲಾಯಿತು. ಸೃಜನಾ ಬಳಗ ತನ್ನ ಸದಸ್ಯರ ಕೃತಿಗಳ ಅನಾವರಣ ಸಮಾರಂಭವನ್ನು ಕೃತಿಗಳು ಬೆಳಕು ಕಂಡಂತೆ ನಡೆಸುತ್ತಾ ಬಂದಿದೆ. ಚಿತ್ತಾದರ ಲೇಖನ ಸಂಕಲನ ಅಂತಃಕರಣ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸುವ ಭಾಗ್ಯವು ಸೃಜನಾ ಪಾಲಿಗೊದಗಿತು. ಎಲ್ಲ ಕಾರ್ಯಕ್ರಮಗಳಂತೆ ಇಲ್ಲೂ ಮುಂಬೈ ಕರ್ನಾಟಕ ಸಂಘದ ಸಹಕಾರ ಸೃಜನಾ ಪಾಲಿಗಿತ್ತು. ಮುಂಬೈ ಕನ್ನಡ ಸಂಘವು ಕೇಳಿದಾಗಲೆಲ್ಲ ಸೃಜನಾ ಬಳಗಕ್ಕೆ ಸ್ಥಳ ಸಹಾಯವನ್ನು ನೀಡುತ್ತಾ ಬಂದಿದೆ. ಮೈಸೂರು ಅಸೋಸಿಯೇಷನ್ ಹೀಗೆ ನೆರವನ್ನಿತ್ತು ನಮ್ಮನ್ನು ಸಲಹಿದೆ. ಮುಂಬೈ ಯೂನಿವರ್ಸಿಟಿ ಕನ್ನಡ ವಿಭಾಗದಿಂದಲೂ ಸಹಕಾರ ಪ್ರೋತ್ಸಾಹ ಸೃಜನಾ ಪಾಲಿಗೆ ಒದಗಿದೆ. ಅಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳಿಂದ ಸೃಜನಾ ಬೆಳೆದಿದೆ. ದೂರದ ಈ ಹೊರನಾಡಿನಲ್ಲಿ ನಾವು ನಮ್ಮ ಕನ್ನಡತನವನ್ನು ಉಳಿಸಿ ಬೆಳೆಸಬೇಕು, ಕನ್ನಡದಾರತಿಯನ್ನು ಬೆಳಗಬೇಕು, ಇಲ್ಲಿ ನಮ್ಮ ಹೆಜ್ಜೆಗುರುತುಗಳನ್ನು ಮೂಡಿಸಿ ಕನ್ನಡದ ಧ್ವನಿಯಾಗಬೇಕು, ಆ ಧ್ವನಿ ಒಳನಾಡನ್ನು ತಟ್ಟಬೇಕು ಎಂಬುದೇ ಸೃಜನಾ ಬಳಗದ ಆಶಯ. ಮುಂದುವರಿಯಲಿದೆ.